ನೇರ ಫೋನ್ ಇನ್ ಕಾರ್ಯಕ್ರಮ ರೈತ ಮಿತ್ರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ರೈತ ಮಿತ್ರ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ವಿಷಯ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಕಾರ್ಯಕ್ರಮ. ಭಾಗವಹಿಸುವವರು ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಎಸ್ಎನ್ ದೀಪಜಾ ಹಾಗೂ ಕೃಷಿ ಉಪನಿರ್ದೇಶಕರಾದ ಎಂಎನ್ ಮಂಜುಳಾ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಮಿತ್ರ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದ ವಿಷಯ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಕಾರ್ಯಕ್ರಮ. ಈ ಕುರಿತು ನಮಗೆ ಮಾಹಿತಿ ಮಾಡಿಕೊಡೋದಕ್ಕೆ ನಮ್ಮ ಜೊತೆಲಿದ್ದಾರೆ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದಂತಹ ಎಸ್ಎಂ ದೀಪಜಾ ಅವರು. ನಮಸ್ಕಾರ ದೀಪಜಾ ಅವರೇ. ಹಾಗೇನೆ ಕೃಷಿ ಇಲಾಖೆಯ ಉಪನಿರ್ದೇಶಕರ ಅಂತ ಎಂಎನ್ ಮಂಜುಳಾ ಅವರು ಕೂಡ ನಮ್ಮ ಜೊತೆಲಿದ್ದಾರೆ. ನಮಸ್ಕಾರ. ಆತ್ಮೀಯವಾದ ಸ್ವಾಗತ. ಈಗ ರೈತ ಬಾಂಧವರೇ, ತಾವು ಈ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋದಕ್ಕೆ ತಾವು ಕರೆ ಮಾಡಬೇಕಾದಂತ ದೂರವಾಣಿ ಸಂಖ್ಯೆಗಳು 2237077 2237044888 2237449 ಎಸ್ಟಿಡಿ ಕೋಡ್ 08 0. ಈಗ ದೀಪಜಾ, ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಕಾರ್ಯಕ್ರಮ ಇದೆಯಲ್ಲ, ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು? ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಕಾರ್ಯಕ್ರಮವನ್ನು 2021-22 ಸಾಲಿನಿಂದ ಜಾರಿಗೊಳಿಸ್ತಾ ಇದ್ದೀವಿ. ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂದ್ರೆ ರೈತರ ಮಕ್ಕಳು ಇನ್ನು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ, ಪಿಯುಸಿ ಹಾಗೂ ಪಿಯುಸಿ ನಂತರದ ಯಾವುದೇ ಶಿಕ್ಷಣ ಇರಬಹುದು, ವಿದ್ಯಾರ್ಥಿನಿಯರಾದಲ್ಲಿ ಪ್ರೌಢ ಶಿಕ್ಷಣ ಪಡಿತಾ ಇರಬಹುದು, ಈ ಎಲ್ಲಾ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಒಂದು ಉತ್ತೇಜನ ನೀಡಬೇಕು. ರೈತರು ಬಹುತೇಕ ಗ್ರಾಮೀಣ ಭಾಗದಲ್ಲಿ ಕೃಷಿಯನ್ನ ಅವಲಂಬಿಸಿ ಜೀವನ ನಡೆಸ್ತಾ ಇರ್ತಾರೆ, ಅಂತವರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ನೆರವಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ರೈತ ವಿದ್ಯಾರ್ಥಿ ವೇತನ ಕಾರ್ಯಕ್ರಮವನ್ನ ಜಾರಿಗೊಳಿಸ್ತಾ ಇದ್ದೇವೆ. ಅಂದ್ರೆ ರೈತರ ಮಕ್ಕಳು ಕೂಡ ಒಂದು ಉತ್ತಮವಾದಂತಹ ವಿದ್ಯಾಭ್ಯಾಸವನ್ನ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದರಲ್ಲಿ. ರೈತರ ಮಕ್ಕಳು ಅವರ ವಾಸಸ್ಥಳಗಳಿಂದ, ಹುಟ್ಟು ಸ್ಥಳದಿಂದ, ದೂರದ ಸ್ಥಳಗಳಲ್ಲಿನೇ ವಿದ್ಯಾಭ್ಯಾಸ ಪಡಿಬೇಕಾಗತ್ತೆ. ವಿದ್ಯಾಭ್ಯಾಸದ ಸೌಕರ್ಯಗಳು ತಾಲೂಕು ಕೇಂದ್ರಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ, ನಗರ ಪ್ರದೇಶಗಳಲ್ಲಿ ಇರತ್ತೆ. ಇಂಥ ಕಡೆ ಬಂದು ಅವರು ವಿದ್ಯಾಭ್ಯಾಸವನ್ನ ನಡೆಸಬೇಕಾದ್ರೆ ಅವರಿಗೆ ನೆರವಾಗುವ ದೃಷ್ಟಿಯಿಂದ, ಅವರಿಗೆ ಒಂದು ಪ್ರೋತ್ಸಾಹ ಕೊಡೋ ಒಂದು ದೃಷ್ಟಿಯಿಂದ ಈ ರೈತ ವಿದ್ಯಾರ್ಥಿ ವೇತನ ಕಾರ್ಯಕ್ರಮವನ್ನ ಜಾರಿಗೊಳಿಸ್ತಾ ಇದ್ದೀವಿ. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು? ಮೈಸೂರು ಜಿಲ್ಲೆ ಚೀನಾಸಿರ ತಾಲೂಕು ಸ್ವಸ್ಥ ಗ್ರಾಮದಿಂದ ಎಸ್ ಮಾದರಿ ಸೆಟ್ಲ್ ಮಾಡೋ. ನಮಸ್ಕಾರಗಳು. ರೈತ ಮಿತ್ರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಗುರುಗಳೇ. ಈಗ ಮಹದೇವ್ ಶೆಟ್ರೆ, ಮುಖ್ಯವಾಗಿ ತಮ್ಮ ಪ್ರಶ್ನೆ ಏನು ಸರ್? ಪ್ರಥಮವಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ, ರೈತ ಮಿತ್ರ ರೈತ ವಿದ್ಯಾನಿಧಿ ಯೋಜನೆಯನ್ನು ತಂದಂತ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾನು ರೈತರಾಗಿ ನಾನು ಅವರಿಗೆ ತುಂಬ ಅಭಿನಂದನೆ ಸಲ್ಲಿಸ್ತೇನೆ ಗುರುಗಳೇ. ಪ್ರಶ್ನೆ ಕೇಳಿ ಮಾಡೋಣ. ನನ್ನ ಪ್ರಶ್ನೆ ಈಗ ನನ್ನ ಹೆಸರಲ್ಲಿ ಜಮೀನು ಇರುತ್ತೆ, ನನ್ನ ಮೊಮ್ಮಗಳು ಓದ್ತಾ ಇದಾರೆ, ನನ್ನ ಮಗನ್ಗೆ ಜಮೀನ್ ಇಲ್ಲ, ಅವ್ರಿಗೆ ಈ ಆದ್ಯತೆ ಆದಂತ ಒಂದ್ ಪ್ರಶ್ನೆ. ಇನ್ನೊಂದ್ ಪ್ರಶ್ನೆ, ಒಂದು ಕುಟುಂಬದಲ್ಲಿ ಎಷ್ಟು ಜನಕ್ಕೆ ಈ ವಿದ್ಯಾನಿಧಿಯನ್ನ ಕೊಡ್ತೀರಿ ಅಂತ ನಾ ಒಂದ್ ಏನೇ ಪ್ರಶ್ನೆ ಗುರುಗಳ. ಈಗ ಮಂಜುಳಾ ಅವರೇ, ಮುಖ್ಯವಾಗಿ ಇವರ ಹೆಸರಲ್ಲಿ ಜಮೀನು ಇರುತ್ತೆ, ಆ ಇವರ ಮಗನ ಹೆಸರಲ್ಲಿ ಜಮೀನು ಇರಲ್ಲ, ಆದ್ರೆ ಮೊಮ್ಮಕ್ಕಳಿಗೆ ಈ ರೈತ ವಿದ್ಯಾನಿಧಿ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ವೇತನ ಸಿಗುತ್ತೆ ಅಂತ ಕೇಳ್ತಾ ಇದಾರೆ ಇವರು. ಸೊ ಈಗ ಪಡಿತರ ಚೀಟಿ ಏನು ನಿಮ್ಗೆ ಇರುತ್ತಲ್ಲ ರೇಷನ್ ಕಾರ್ಡ್, ಅದರಲ್ಲಿ ನಿಮ್ಮ ಮಗ ಮತ್ತೆ ನಿಮ್ಮ ಮಗನ ಕುಟುಂಬ ಏನಿರುತ್ತೆ ಅದರಲ್ಲಿ ಅವರೆಲ್ಲ ಪಡಿತರ ಚೀಟಿಯಲ್ಲಿದ್ರೆ ಅವ್ರಿಗೂ ವಿದ್ಯಾರ್ಥಿ ವೇತನ ಸಿಗುತ್ತೆ. ಮೇಡಮ್ ಅವರೆಲ್ಲ ಪಡಿತರ ಚೀಟಿಯೊಳಗೆ ಅವ್ರ ಹೆಸರೆಲ್ಲ ನಾಮಿನೇಷನ್ ಇದೆ ಮೇಡಮ್. ಇದ್ರೆ ಸಿಗುತ್ತೆ. ಅದು ಏನಾಗತ್ತೆ ಯಜಮಾನ್ರೆ, ಎಲ್ಲೋ ಒಂದು ಕಡೆ ನೀವು ನಿಮ್ಮ ಮಗ ನಿಮ್ಮ ಮೊಮ್ಮಗಳು ಎಲ್ಲರೂ ಒಂದು ಕುಟುಂಬ ಅಂತ ನೀವು ಗುರುತಿಸ್ಕೋಬೇಕಾಗತ್ತೆ. ಸೊ ನೀವು ಒಂದು ಕುಟುಂಬ ಅಂತ ನಮ್ಗೆ ಇರೋ ಒಬ್ಬನೇ ಮಗ, ನನ್ನ ಆಸ್ತಿಯಲ್ಲಿ ಯಾರಿಗೋದು ನಾ ಯಾರು ಪಾಲ್ಕೊಂಡು ಮೇಡಮ್. ಹೌದು ಅದು ನಮ್ಗೆ ಅರ್ಥ ಆಗತ್ತೆ, ಆದ್ರೆ ಇಲ್ಲಿ ವಿದ್ಯಾರ್ಥಿ ವೇತನವನ್ನ ಮಂಜೂರು ಮಾಡ್ಬೇಕಾದ್ರೆ ನಿಮ್ಗೆ ಒಬ್ಬನೇ ಮಗ ಇದನ್ನ ಮೂರ್ ಜನ ಮಕ್ಕಳಿದಾರ ಅನ್ನೋದು ಗೊತ್ತಾಗಲ್ವಲ್ಲ, ಅದಕ್ಕೆ ನಮಗೆ ಒಂದು ದಾಖಲೆ ಬೇಕಾದ್ರೆ ಅದಕ್ಕೆ ನಾವು ಅವಲಂಬಿಸಿರೋದು ಪಡಿತರ ಚೀಟಿ ದಾಖಲೆನ. ನೀವು ಒಂದು ಪಡಿತರ ಚೀಟಿಯನ್ನು ಹೊಂದಿದ್ದು ಅದರಲ್ಲಿ ನೀವು ಒಂದು ಕುಟುಂಬ ಅಂತ ಒಟ್ಟಾರೆ ನೀವು ಗುರುತಿಸ್ಕೊಂಡಿದ್ರೆ ಆ ಕುಟುಂಬಕ್ಕೆ ಒಂದು ಗುರುತಿನ ಸಂಖ್ಯೆಯನ್ನ ಕೊಟ್ಟಿದೆ ಸರ್ಕಾರದಿಂದ. ಆ ಗುರುತಿನ ಸಂಖ್ಯೆ ಆಧಾರದ ಮೇಲೆ ಆದ್ರೆ ನಿಮ್ದು ಬೇರೆ ಪಡಿತರ ಚೀಟಿ, ನಿಮ್ಮ ಮಗಂದು ಬೇರೆ ಪಡಿತರ ಚೀಟಿ ಮಾಡ್ಕೊಂಡಿದ್ರೆ ನಿಮ್ದು ಪ್ರತ್ಯೇಕ ಕುಟುಂಬ ಅಂತ ಗುರುತಾಗತ್ತೆ. ಸೊ ಹಂಗಾಗಿ ಒಂದು ಕುಟುಂಬ ಅಂತ ಗುರುತು ಮಾಡಿಕೊಂಡಿರುವಂತಹ ಯಾವುದೇ ಸದಸ್ಯರ ಹೆಸರಿನಲ್ಲಿ ಜಮೀನಿದ್ರೂ ಕೂಡ ಅವರನ್ನ ರೈತ ಕುಟುಂಬದ ಮಕ್ಕಳು ಅಂತ ಪರಿಗಣಿಸಿ ವಿದ್ಯಾರ್ಥಿ ವೇತನವನ್ನ ಕೊಡಲಾಗತ್ತೆ. ಮೊದಲನೇ ಪ್ರಶ್ನೆಗೆ ಉತ್ತರ. ಎರಡನೇದಾಗಿ ತಮ್ಮ ಕುಟುಂಬದಲ್ಲಿ ಎಷ್ಟೇ ಮಕ್ಕಳಿದ್ರು ಕೂಡ ವಿದ್ಯಾರ್ಥಿ ವೇತನವನ್ನ ಕೊಡ್ತೀವಿ. ಒಂದು ಕುಟುಂಬಕ್ಕೆ ಒಂದು ಮಗು, ಒಂದು ಕುಟುಂಬಕ್ಕೆ ಎರಡು ಮಕ್ಕಳು ಅನ್ನುವಂತಹ ಯಾವುದೇ ನಿಬಂಧನೆ ಇರುವುದಿಲ್ಲ. ಮಾಹಿತಿ ಕೊಟ್ಟಿದ್ರೆ ಮೇಡಮ್ ತಮಗೂ ಅಲ್ಲಿ ಅಧಿಕಾರಿ ವರ್ಗದವ್ರು ಎಲ್ಲರೂ ನಾವು ತುಂಬಲು ಅಭಿನಂದನೆ ಸಲ್ಲಿಸ್ತೀನಿ ಮೇಡಮ್. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಾವು ಮಹೇಶ್ ಶೆಟ್ಟರಿಗೆ ಧನ್ಯವಾದಗಳನ್ನ ತಿಳಿಸೋಣ. ಅಂದ್ರೆ ಈಗ ಮುಖ್ಯವಾಗಿ ಆ ಪಡಿತರ ಚೀಟಿಯಲ್ಲಿ ಆ ವಿದ್ಯಾರ್ಥಿಗಳ ಅಜ್ಜಿ ತಾತ ಅವರ ಹೆಸರು ಕೂಡ ಇದ್ರೆ. ಇದು ನಾವು ರೈತ ಕುಟುಂಬದ ಮಕ್ಕಳಿಗೆ ಅಂತ ಹೇಳಿದೀವಿ. ರೈತ ಕುಟುಂಬ ಅಂತ ಗುರುತಿಗೆ ಒಂದು ದಾಖಲೆ ಬೇಕಲ್ಲ, ಕುಟುಂಬ ಅನ್ನೋ ಒಂದು ದಾಖಲೆಯನ್ನ ನಾವು ಪಡಿತರ ಚೀಟಿ ದಾಖಲಾತಿಯಿಂದ ಪಡೆದುಕೊಳ್ತಾ ಇದೀವಿ. ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಹೆಸರು? ನಮ್ಮ ಹೆಸರು ನರೇಶ್ ರೆಡ್ಡಿ ಅಂತ ಹೇಳಿ ಕಲಬುರಗಿ ಜಿಲ್ಲೆ ಸೇರಂ ತಾಲೂಕಿಂದ ಮಾತಾಡ್ತಿದ್ದೀನಿ ಸರ್. ನಾನು ಪ್ರಶ್ನೆ ಕೇಳಿ ನರೇಂದ್ರ ಅವರೇ. ನನ್ನ ಮೊದಲನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಮ್ಮ ಈ ರೈತ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಅಂತ ಏನ್ ಇದೆ ಅಲ್ಲ ಸರ್, ಇದು ಇದು ಒಂದನೇ ಕ್ಲಾಸ್ ನಿಂತ ಹಿಡಿದು ಹಿಡಿದು ಇದೆ ಸರ್, ಇದು ಎಸ್ ಎಲ್ ಸಿ ಒಂದನೇ ಕ್ಲಾಸ್ ನಿಂತ ಹಿಡಿದು ಎಸ್ ಎಲ್ ಸಿ ವರೆಗಿದೆ ಸರ್. ಈಗ ಎಲ್ಲಿ ಇದಕ್ಕೆ ಯಾವ ನಿಮಿತ್ ಇರಲ್ಲ ಸರ್, ಎಲ್ಲಿಂದ ಬಾಸಬೇಕು ಸರ್ ನಾವು ರೈತ ವಿದ್ಯಾನಿಧಿ? ನರೇಶ್ ರೆಡ್ಡಿ ಅವರೇ, ಇದು ರೈತ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಕಾರ್ಯಕ್ರಮದ ವಿದ್ಯಾರ್ಥಿ ವೇತನವು 8ನೇ ತರಗತಿಯಿಂದ 10ನೇ ತರಗತಿ ಓದ್ತಾ ಇರುವಂತಹ ಹೆಣ್ಣು ಮಕ್ಕಳಿಗೆ, ಪಿಯುಸಿ ಹಾಗೂ ನಂತರದ ವಿದ್ಯಾಭ್ಯಾಸವನ್ನ ಮಾಡ್ತಾ ಇರುವಂತಹ ಎಲ್ಲಾ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಇರುತ್ತೆ. 1ನೇ ತರಗತಿ ಮಕ್ಕಳಿಗೆ ಇರೋದಿಲ್ಲ, 1ರಿಂದ 7ನೇ ತರಗತಿ ಮಕ್ಕಳಿಗೆ ಇರೋದಿಲ್ಲ. ಇಲ್ಲ, ಪ್ರೌಢ ಶಿಕ್ಷಣದಿಂದ ಮಾತ್ರ ಇದು ಪ್ರಾರಂಭವಾಗುತ್ತೆ ಹೆಣ್ಮಕ್ಳಿಗೆ. ಮೇಡಮ್ ಎಷ್ಟು ದುಡ್ಡು ಬರುತ್ತೆ ಮೇಡಮ್? ಎಷ್ಟು ದುಡ್ಡು ಬರುತ್ತೆ ಮೇಡಮ್? 8ನೇ ಕ್ಲಾಸಿಂದ 10ನೇ ತರಗತಿ ಓದ್ತಾ ಇರುವಂತಹ ಮಕ್ಕಳಿಗೆ ವಾರ್ಷಿಕ 2,000, ಅದು ಹೆಣ್ ಮಕ್ಕಳಿಗೆ ಮಾತ್ರ. ಗಂಡ್ ಮಕ್ಕಳಿಗೆ ಪಿಯುಸಿ ನಂತರ ಪ್ರಾರಂಭ ಆಗುತ್ತೆ. ಕರೆ ಮಾಡೋದಕ್ಕೆ ಅವರಿಗೆ ಧನ್ಯವಾದಗಳನ್ನ ತಿಳಿಸೋಣ. ಮುಖ್ಯವಾಗಿ ಈ ಒಂದು ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಯೋಜನೆ ಯಾವಾಗಲಿಂದ ಜಾರಿ ಬಂದಿದೆ? 2021-22 ಸಾಲಿನಿಂದಾನೇ ಜಾರಿಗೆ ಇದೆ. ಈಗಾಗಲೇ 1 ವರ್ಷ ಆಗಿದೆ. ಅಂದ್ರೆ ಸಾಕಷ್ಟು ಜನ ಈಗ ಪ್ರಯೋಜನ ಪಡ್ಕೊಂಡಿದ್ದಾರೆ? ಪಡ್ಕೊಂಡಿದ್ದಾರೆ. ಸುಮಾರು 11 ಲಕ್ಷ ರೈತ ಮಕ್ಕಳಿಗೆ ನಾವು ವಿದ್ಯಾರ್ಥಿ ವೇತನ ಮಂಜೂರಾಗಿದೆ. ಅಂದ್ರೆ ಈಗ ಇನ್ನೊಂದು ದೂರವಾಣಿ ಕರೆ ಸ್ವೀಕರಿಸಿ ನಮ್ಮ ಸಂವಾದವನ್ನ ಮುಂದುವರಿಸೋಣ. ನಮಸ್ಕಾರ. ಹಲೋ. ನಮಸ್ಕಾರ ಸರ್, ನಾನು ಅನಂತಕುಮಾರ್ ಅಂತ, ನಮ್ಮೂರ ತಾಲೂಕು ಕಚೇರಿಯಿಂದ. ಅನಂತಕುಮಾರ್ ಅವರೇ, ಪ್ರಶ್ನೆ ಕೇಳಿ. ನನ್ನ ಮಗ 6ನೇ ಕ್ಲಾಸ್ ಅಲ್ಲಿ ಓದ್ತಾ ಇದ್ದಾನೆ, ಅವನಿಗೇನಾದ್ರೂ ಬರುತ್ತೆ ಸರ್ ಇದು ಯೋಜನೆ? ಈಗ 6ನೇ ತರಗತಿಯಲ್ಲಿ ಇವ್ರ ಮಗ ಓದ್ತಾ ಇದ್ದಾನಂತೆ ಮಂಜುಳಾ ಅವರೇ. ಆರನೇ ತರಗತಿ ಓದ್ತಾ ಇದ್ರೆ ಬರೋದಿಲ್ಲ. ಹೈಸ್ಕೂಲ್ ಅಂದ್ರೆ 8ನೇ ತರಗತಿಯಿಂದ 10ನೇ ತರಗತಿ ಮೇಲ್ಪಟ್ಟು ಯಾರಿರ್ತಾರೆ ಅವ್ರಿಗೆ ಮಾತ್ರ ವಿದ್ಯಾರ್ಥಿ ವೇತನ ಕೊಡು. ಹೆಣ್ಮಕ್ಳಿಗೆ ಮಾತ್ರ ಎಂಟ್ರಿ ಬರುತ್ತೆ. ಹೈಸ್ಕೂಲ್ ಓದ್ತಾ ಇರೋ ಹೆಣ್ಮಕ್ಳಿಗೆ ಮಾತ್ರ ಬರುತ್ತೆ, ಗಂಡ್ಮಕ್ಳಿಗೆ ಪಿ ಯು ಸಿಯಿಂದ ಗಂಡ್ಮಕ್ಳಿಗೆ, ಆಮೇಲೆ ಹೆಣ್ಮಕ್ಳಿಗೆ ಇಬ್ರಿಗೂ ಬರುತ್ತೆ ಪಿ ಯು ಸಿ. ಅನಂತ್ ಕುಮಾರ್ ಅವರೇ, ನಿಮ್ಮ ಮಗ ಪಿ ಯು ಸಿಯಿಂದ ಇದು ಸದ್ಯದಲ್ಲಿ ಪಿ ಯು ಸಿ ಓದ್ತಾ ಇದ್ರೆ ಅವರಿಗೆ ಈ ವಿದ್ಯಾರ್ಥಿ ವೇತನ ಸಿಗುತ್ತೆ. ಮೇಡಮ್ ಇನ್ನೊಂದ್ ಪ್ರಶ್ನೆ ಕೇಳಿ ಕೇಳಿ. ಮೇಡಮ್ ನಮ್ ತಂದೆಯವ್ರ ಹೆಸರಲ್ಲಿ ಜಮೀನಿದೆ, ಆದ್ರೆ ನಮ್ಮ ಇದ್ರಲ್ಲಿ ರೇಷನ್ ಕಾರ್ಡ್ ಅಲ್ಲಿ ಅವ್ರ ಹೆಸರಿಲ್ಲ. ಇಲ್ಲ, ನೀವು ರೇಷನ್ ಕಾರ್ಡ್ ಅಲ್ಲಿ ಅವ್ರ ಹೆಸರಿಲ್ಲ ಅಂದ್ರೆ ನಿಮ್ಗೆ ವಿದ್ಯಾರ್ಥಿ ವೇತನ ಬರೋದಿಲ್ಲ. ಹೌದಾ ಮೇಡಮ್? ಹೌದು. ಅಂದ್ರೆ ನಿಮ್ ಹೆಸರಲ್ಲಿ ಜಮೀನ್ ಇದೆಯಾ? ಇಲ್ಲ ಇಲ್ಲ ಮೇಡಮ್. ಹಾಗಿದ್ರೆ ಬರೋದಿಲ್ಲ, ಯಾಕಂದ್ರೆ ನೀವು ನಿಮ್ಮ ಮಕ್ಕಳು ಒಂದು ಕುಟುಂಬ ಆಗ್ತೀರಾ. ನಿಮ್ಮ ಕುಟುಂಬದಲ್ಲಿ ಯಾವುದೇ ಜಮೀನು ಹಿಡುವಳಿ ನಿಮ್ಮ ದಾಖಲೆನಲ್ಲಿ ಇರೋದಿಲ್ಲ. ಈಗ ನಿಮ್ಮ ತಂದೆಯವರೇ ಬೇರೆ ಕುಟುಂಬ ಅಂತ ಗುರ್ತಾಗಿರತ್ತೆ. ಅಂದ್ರೆ ಅನಂತ್ ಕುಮಾರ್ ಅವ್ರೆ, ಈ ರೇಷನ್ ಕಾರ್ಡ್ ನಲ್ಲಿ ಯಾರ ಹೆಸರು ಇರುತ್ತಲ್ಲ ಅವ್ರ ಹೆಸರಲ್ಲಿ ಜಮೀನು ಇರಬೇಕು ಅಂತ. ಅಂತವ್ರಿಗೆ ಮಾತ್ರ ಈ ಒಂದು ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಯೋಜನೆಯಲ್ಲಿ ಫಲವನ್ನು ಪಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲಾಂದ್ರೆ ನಿಮ್ಮ ಹೆಸರಿಗೆ ಖಾತೆ ಮಾಡಿಸ್ಕೊಂಡ್ರೆ ನಿಮ್ಮ ಮಕ್ಕಳಿಗೆ ಆಗ ನೀವು ಕೂಡ ರೈತರು ಅಂತ ಗುರುತಿಸ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಅವಾಗ ನಿಮ್ಮ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ದೊರೆಯುತ್ತೆ. ಇನ್ನ ಮುಖ್ಯವಾಗಿ ದೀಪಜ ಅವರೇ, ಈಗ ಈ ವಿದ್ಯಾರ್ಥಿ ವೇತನಕ್ಕೆ ಯಾರು ಅರ್ಹರಲ್ಲ ಅಂತೀರಿ? ವಿದ್ಯಾರ್ಥಿ ವೇತನಕ್ಕೆ ಅರ್ಹರಲ್ಲ ಅಂತ ನಾವು ಯಾವುದಿಗೂ ಕಾರಣದಿಂದಾಗಿ ನೇರವಾಗಿ ತಿರಸ್ಕರಣೆ ಮಾಡ್ಲಿಕ್ಕಾಗೋದಿಲ್ಲ. ವಿದ್ಯಾರ್ಥಿ ವೇತನ ಲಭ್ಯ ಆಗದೆ ಇರೋದಕ್ಕೆ ಎರಡು ಮುಖ್ಯ ಕಾರಣಗಳು ಅಂದ್ರೆ, ಒಂದು ಈಗ ತಾನೇ ನಮಗೆ ನಂದಕುಮಾರ್ ಅವರು ಕೇಳಿದ್ರು, ಅವರ ತಂದೆ ಹೆಸರಲ್ಲಿ ಜಮೀನ್ ಇದೆ, ಅವ್ರದ್ದು ಪಡಿತರ ಚೀಟಿ ಬೇರೆ ಇದೆ, ಇವರು ಕುಟುಂಬ ಬೇರೆ ಆಗಿದ್ದಾರೆ, ಬಟ್ ಇವರ ಹೆಸರಿಗೆ ಯಾವುದೇ ತಾವು ರೈತರು ಅಂತ ಗುರುತಿಸ್ಕೊಳ್ಳೋದಿಕ್ಕೆ ದಾಖಲೆ ಇಲ್ಲ. ಸೊ ಅಂತ ಅವರ ಮಕ್ಕಳಿಗೆ ಇದು ವಿದ್ಯಾರ್ಥಿ ವೇತನ ಲಭ್ಯ ಆಗೋದಿಲ್ಲ. ಇಲ್ಲದೆ ಹೋದಲ್ಲಿ ಎಲ್ಲಾ ಕಾರಣಗಳಿಂದಾಗಿ ರೈತ ವಿದ್ಯಾರ್ಥಿ ವೇತನಕ್ಕೆ ಅರ್ಹರಿದ್ರೂ ಕೂಡ ಕೆಲವು ತಾಂತ್ರಿಕ ಸಮಸ್ಯೆಗಳಿದೆ ಇದರಲ್ಲಿ. ಅಂದ್ರೆ ವಿದ್ಯಾರ್ಥಿಗಳು ತಮ್ಮ ಬ್ಯಾಂಕ್ ಖಾತೆಯನ್ನ ಅವರ ಆಧಾರ್ ಸಂಖ್ಯೆಯೊಂದಿಗೆ ಜೋಡಣೆ ಮಾಡಿಕೊಂಡಿರ್ಬೇಕು. ಯಾಕೆಂದ್ರೆ ನಾವು ವಿದ್ಯಾರ್ಥಿ ವೇತನವನ್ನ ನೇರ ನಗದು ವರ್ಗಾವಣೆ ಪದ್ಧತಿಯಲ್ಲಿ ರೈತ ಮಕ್ಕಳ ಖಾತೆಗಳಿಗೆ ವರ್ಗಾವಣೆ ಮಾಡ್ತಾ ಇದ್ದೇವೆ. ವಿದ್ಯಾರ್ಥಿಗಳ ಹೆಸರಿಗೆ ಹೋಗುತ್ತೆ. ಹೌದು, ಅವರ ಬ್ಯಾಂಕ್ ಖಾತೆಗೆ, ಅವರ ಬ್ಯಾಂಕ್ ಖಾತೆಗೆನೆ ಹೋಗುತ್ತೆ. ಹಂಗಾಗಿ ಅವರ ಖಾತೆಯು ಅವರ ಆಧಾರ್ ಸಂಖ್ಯೆಯೊಂದಿಗೆ ಜೋಡಣೆ ಆಗ್ಬೇಕಾಗಿರುತ್ತೆ. ಮತ್ತೆ ಅವರ ಶೈಕ್ಷಣಿಕ ದಾಖಲೆಗಳಲ್ಲಿರುವಂತಹ ಹೆಸರು ಹಾಗೂ ಆಧಾರ್ ನಲ್ಲಿರುವಂತಹ ಹೆಸರು ಹೊಂದಾಣಿಕೆ ಆಗ್ಬೇಕು. ನಮಗೆ ಕೆಲವೊಂದು ಉದಾಹರಣೆಗಳು ಬಂದಿದೆ, ಅವರ ಶೈಕ್ಷಣಿಕ ದಾಖಲೆಗಳಲ್ಲಿ ಬೇರೆ ರೀತಿ ಹೆಸರಿರುತ್ತೆ, ಆಧಾರ್ ನಲ್ಲಿ ಬೇರೆ ರೀತಿ ಹೆಸರಿರುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಎರಡೂ ದಾಖಲೆಗಳಲ್ಲಿ ಅವರ ಹೆಸರನ್ನ ಸಮಾನವಾಗಿ ಇರುವ ಹಾಗೆ ಅವರು ದಾಖಲೆಗಳನ್ನ ಸರಿಪಡಿಸಿಕೊಳ್ಬೇಕು. ಇನಿಷಿಯಲ್ಸ್ ಹಿಂದೆ ಮುಂದೆ ಇರುತ್ತೆ ಕೆಲವರಿಗೆ, ಹೆಸರು ಬಂದಿರುತ್ತೆ, ಆಮೇಲೆ ಇನಿಷಿಯಲ್ಸ್ ಇರುತ್ತೆ, ಕುಟುಂಬದ ಹೆಸರುಗಳಿರುತ್ತೆ. ಸೊ ಅಲ್ಲಿ ನಾವು ತಂತ್ರಾಂಶದಲ್ಲಿ ದಾಖಲೆಗಳನ್ನ ಪರಿಶೀಲನೆ ಮಾಡುವಾಗ ಇದು ಆಧಾರ್ ನಲ್ಲಿರುವಂತಹ ಹೆಸರಿಗೂ ಅವರ ಶೈಕ್ಷಣಿಕ ದಾಖಲೆಗಳಲ್ಲಿರುವಂತಹ ಹೆಸರು ಬೇರೆ ವ್ಯಕ್ತಿಗಳದಾಗಿರುತ್ತೆ, ಅದು ಬೇರೆ ವ್ಯಕ್ತಿಗಳು ಅಂತ ನಮಗೆ ಪರಿಶೀಲನಾ ವರದಿ ಬರುತ್ತೆ. ಇನಿಷಿಯಲ್ಸ್ ಹಿಂದೆ ಮುಂದೆ ಆದ್ರೂ ಪರವಾಗಿಲ್ವಾ? ಇನಿಷಿಯಲ್ಸ್ ಹಿಂದೆ ಮುಂದೆ ಆದ್ರೂ ಕೆಲವೊಂದು ಸಂದರ್ಭದಲ್ಲಿ ಅಕ್ಸೆಪ್ಟ್ ಆಗುತ್ತೆ, ಕೆಲವೊಂದು ಸಂದರ್ಭದಲ್ಲಿ ಅದು ಕೂಡ ತಿರಸ್ಕರಣೆ ಆಗೋದಿಕ್ಕೆ ಅವಕಾಶ ಇರುತ್ತೆ. ಆದ್ರೆ ನಾವು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ಈ ರೀತಿ ಹೆಸರು ಹೊಂದಾಣಿಕೆ ಆಗದ ದಾಖಲೆಗಳನ್ನ ಮರುಪರಿಶೀಲನೆ ಮಾಡಿ ಅಂಗೀಕರಿಸಲಿಕ್ಕೆ ಒಂದು ಅವಕಾಶವನ್ನ ಕೊಟ್ಟಿದ್ದೇವೆ. ಸೊ ಅಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತಮ್ಮ ದಾಖಲೆಗಳನ್ನ ನೀಡಿ ಅವರಿಗೆ ವಿದ್ಯಾರ್ಥಿ ವೇತನ ಬರ್ತಾ ಇಲ್ಲ ಅನ್ನೋದು ಅವ್ರ ಗಮನಕ್ಕೆ ಬಂದ್ರೆ ಸಂಬಂಧಪಟ್ಟ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಗೆ ಭೇಟಿ ನೀಡಿ ಅವರ ದಾಖಲೆಗಳನ್ನ ಸರಿಪಡಿಸಿ ಅನುಮೋದನೆ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಈಗ ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ನಮಸ್ತೆ ಸರ್. ನಮಸ್ಕಾರ, ತಮ್ಮ ಹೆಸರು? ಮೋಹನ್ ಅಂತ, ಅರ್ಸಿಕೆರೆಯಿಂದ. ಎಲ್ಲಿಂದ ಮಾತಾಡ್ತಾ ಇದ್ದಾರೆ ಮೋಹನ್? ಅರ್ಸಿಕೆರೆಯಿಂದ ಸರ್. ಅರ್ಸಿಕೆರೆಯಿಂದ, ಪ್ರಶ್ನೆ ಕೇಳಿ ಮೋಹನ್. ಸರ್, ನಮ್ದು ಸೆಕೆಂಡ್ ಪಿ ಯು ಸಿ ಆಗಿದೆ, ನಮಗೂ ಕೂಡ ಸಿಗುತ್ತ ಇದು ಪ್ರೋಗ್ರಾಮ್ ಇದು ಸ್ಕೀಮ್? ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿದ್ದೀರಾ ಈಗ? ಹೌದು ಸರ್, ನಮ್ಮ ಮುಂದೆ ಓದ್ತಾ ಇಲ್ಲ, ಸೆಕೆಂಡ್ ಪಿ ಯು ಸಿ ಮಾತ್ರ ಪಾಸ್ ಮಾಡಿದೀವಿ ಸರ್. ವಿದ್ಯಾಭ್ಯಾಸ ಮಾಡ್ತಾ ಇರ್ಬೇಕಾ? ವಿದ್ಯಾಭ್ಯಾಸ ಮಾಡ್ತಾ ಇದ್ರೆ ಮಾತ್ರ ಈ ಒಂದು ವಿದ್ಯಾರ್ಥಿ ವೇತನ ಸಿಗುತ್ತೆ. ನೀವು ಈಗಾಗ್ಲೇ ಎರಡನೇ ಸೆಕೆಂಡ್ ಪಿ ಯು ಸಿ ಮುಗಿಸಿರೋದ್ರಿಂದ ನಿಮ್ಗೆ ವಿದ್ಯಾರ್ಥಿ ವೇತನ ಸಿಗೋದಿಲ್ಲ. ಮತ್ತೆ ಐತ್ ಮೇಡಮ್ ಮಾಡಿಸ್ಬೇಕು ಅಂದ್ರೆ ಎಲ್ಲೆಲ್ಲಿ ಮಾಡಿಸ್ಬೇಕು ಮೇಡಮ್? ಅಲ್ಲ, ನಾನು ಮಾಡಿಸೋದು ಅಂತ ಇಲ್ಲ, ಇದು ಒಂದು ತಿಳ್ಕೊಬೇಕು ಎಲ್ಲಾರು, ಇದು ಒಂದು ಜೀವನ ಪರ್ಯಂತ ಯೋಜನೆ ಅಲ್ಲ. ವಿದ್ಯಾಭ್ಯಾಸ ಮಾಡ್ತಾ ಇರುವಂತಹ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡುವಾಗ ಅವರಿಗೆ ಪುಸ್ತಕಗಳನ್ನ ಖರೀದಿ ಮಾಡಲಿಕ್ಕೆ, ಆಮೇಲೆ ಶಾಲೆಯ ಫೀಸ್ ಗಳನ್ನ ಕಟ್ಟಲಿಕ್ಕೆ ನೆರವು ನೀಡುವಂತಹ ಕಾರ್ಯಕ್ರಮ. ನೀವು ಪಿ ಯು ಸಿ ಓದಿದ್ರಾ ಅಂದ ಮಾತ್ರಕ್ಕೆ ನಿಮ್ಗೆ ಸ್ಕಾಲರ್ಶಿಪ್ ಬರಲ್ಲ. ಪಿ ಯು ಸಿ ನಂತರ ನೀವು ವಿದ್ಯಾಭ್ಯಾಸವನ್ನ ಮುಂದುವರೆಸಿದ್ರೆ, ಯಾವ್ದಾದ್ರು ಪದವಿ ತರಗತಿಗಳಿಗೆ ತಾವು ಪ್ರವೇಶ ಪಡೆದಿದ್ರೆ ಆಗ ಮಾತ್ರ ನಿಮ್ಗೆ ವಿದ್ಯಾರ್ಥಿ ವೇತನ ಸಿಗತ್ತೆ. ಅಲ್ಲ, ನೀವು ಪದವಿ ತರಗತಿಗೆ ಪ್ರವೇಶ ಪಡೆದಿದ್ದೀರಾ? ನಿಮ್ಮ ಸಂಬಂಧಿಕರು ಯಾರಾದ್ರೂ ಓದ್ತಾ ಇದ್ರೆ ಅಲ್ಲಿ ಎರಡು ವರ್ಗಗಳಿದೆ. ಅವರು ಹೈಸ್ಕೂಲ್ ಅಥವಾ ಪದವಿ ಪೂರ್ವ ಶಿಕ್ಷಣದಲ್ಲಿದ್ರೆ ಸಂಬಂಧಪಟ್ಟ ಶಿಕ್ಷಣ ಇಲಾಖೆಗಳಿಂದನೇ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶಕ್ಕೆ ಪ್ರವೇಶ ಮಾಹಿತಿ ಸಿಗತ್ತೆ ನಮಗೆ, ಎಲ್ಲೂ ಅರ್ಜಿ ಹಾಕ್ಬೇಕಾಗಿಲ್ಲ. ಪದವಿ ಹಾಗೂ ಪದವಿ ನಂತರದ ವಿದ್ಯಾಭ್ಯಾಸ ಮಾಡ್ತಾ ಇರುವಂತಹ ಮಕ್ಕಳು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ತಮ್ಮ ವಿವರಗಳನ್ನು ನೀಡಿ ದಾಖಲೆ ಮಾಡ್ಕೋಬಹುದಾಗಿರತ್ತೆ. ದಯವಿಟ್ಟು ಇದನ್ನ ಗಮನಿಸ್ಕೊಳ್ಳಿ. ಯಾವುದೇ ರಾಜ್ಯ ಸರ್ಕಾರದಿಂದ ನೀಡ್ತಾ ಇರುವಂತಹ ಯಾವುದೇ ವಿದ್ಯಾರ್ಥಿ ವೇತನ ಇರ್ಬೋದು, ಅದಕ್ಕೆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂತ ಒಂದಿದೆ. ಆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ಮಕ್ಕಳು ಅವರ ವಿವರಗಳನ್ನ ನೀಡಿ ದಾಖಲು ಮಾಡ್ಕೋಬೇಕಾಗಿರತ್ತೆ. ರೈತ ವಿದ್ಯಾರ್ಥಿ ವೇತನಕ್ಕೆ ಪ್ರತ್ಯೇಕ ಅರ್ಜಿ ಇಲ್ಲ, ವಿದ್ಯಾರ್ಥಿ ವೇತನಗಳಿಗೆ ಸೇರಿ ಒಂದು ಅರ್ಜಿಯನ್ನ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ಸ್ವೀಕರಿಸಲಾಗುತ್ತೆ. ಪದವಿ ಹಂತದಿಂದ ಅವರು ನೋಂದಣಿ ಮಾಡ್ಕೋಬೇಕಾಗತ್ತೆ. ಪ್ರೌಢ ಶಿಕ್ಷಣ ಮತ್ತು ಪದವಿ ಪೂರ್ವ ಶಿಕ್ಷಣಕ್ಕೆ ನೀವು ನೇರವಾಗಿ ಇಲಾಖೆ ಪದವಿ ಪೂರ್ವ ಶಿಕ್ಷಣ ಪ್ರೌಢ ಶಿಕ್ಷಣ ಮಂಡಳಿಯಿಂದ ನೇರವಾಗಿ ನಮ್ಗೆ ಪ್ರವೇಶ ಮಾಹಿತಿಯನ್ನ ನೀಡಲಾಗುತ್ತೆ. ಅಂದ್ರೆ ಈಗ ತಾವು ಹೇಳಿದಾಗೆ ಪ್ರೌಢ ಶಿಕ್ಷಣಕ್ಕೆ ವಿದ್ಯಾರ್ಥಿನಿಯರಿಗೆ ಮಾತ್ರ ಅರ್ಹತೆ ಇರುತ್ತೆ, ಈ ಪದವಿ ಪೂರ್ವ ಶಿಕ್ಷಣದಿಂದ ಎಲ್ಲರಿಗೂ ಅರ್ಹತೆ ಬರುತ್ತೆ ಅಂತ, ಯಾವ ಹಂತದವರೆಗೂ ಅವರು ಅರ್ಹರಾಗಿರ್ತಾರೆ ವಿದ್ಯಾರ್ಥಿ ವೇತನ ಪಡೆಯೋದಕ್ಕೆ? ಮುಂದಿನ ಯಾವುದೇ ಹಂತದ ವಿದ್ಯಾಭ್ಯಾಸ ಮಾಡ್ತಾ ಇದ್ರು ಕೂಡ ಅವರು ಅರ್ಹರಾಗಿರ್ತಾರೆ. ಓ, ಸ್ನಾತಕೋತ್ತರ PhD ಪೋಸ್ಟ್ PhD ಎಲ್ಲದಕ್ಕೂ ಕೂಡ ಅವಕಾಶ ಇರುತ್ತೆ. ಸಾಕಷ್ಟು ದೀರ್ಘಕಾಲದವರೆಗೂ ವಿದ್ಯಾಭ್ಯಾಸ ಮಾಡೋದಕ್ಕೂ ಈ ವಿದ್ಯಾರ್ಥಿ ವೇತನ ನೆರವಾಗುತ್ತೆ. ಹಾಗೇನೆ ಅವರು ಕರ್ನಾಟಕ ರಾಜ್ಯದಲ್ಲಿ ನೋಂದಾಯಿತ ಶಿಕ್ಷಣ ಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡ್ತಾ ಇರಬೇಕು. ಕರ್ನಾಟಕ ರಾಜ್ಯದ ಹೊರಗಡೆ ವ್ಯಾಸಂಗ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮದ ಸವಲತ್ತು ಸಿಗೋದಿಲ್ಲ. ಅದೇ ಅವರು ಕರ್ನಾಟಕದ ಸಾಮಾನ್ಯ ನಿವಾಸಿಯಾಗಿದ್ರು ಕೂಡ ಕರ್ನಾಟಕ ರಾಜ್ಯದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರಬೇಕು. ಹೊರಗಡೆ ಬೇರೆ ರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಮಾಡ್ತಾ ಇದ್ರೆ ಆಗೋದಿಲ್ಲ. ಕರ್ನಾಟಕ ರಾಜ್ಯದ ಹೊರಗಡೆ ನೋಂದಾಯಿಸಿರುವ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ರೆ ಅವ್ರಿಗೆ ಅವಕಾಶ ಇಲ್ಲ. ಕರ್ನಾಟಕದ ಸಾಮಾನ್ಯ ನಿವಾಸಿ ಆಗಿದ್ರು ಅವರು ಅರ್ಹರಾಗಿಲ್ಲ. ಇದೊಂದು ನಿಬಂಧನೆ ಇದೆ ಅಂತ ಹೇಳಬಹುದು. ಕೆಲವು ಸಂದರ್ಭದಲ್ಲಿ ಅವರು ಸ್ಥಗಿತ ಆಗುತ್ತೆ ವಿದ್ಯಾಭ್ಯಾಸ, ಮತ್ತೊಂದ್ಸರಿ ಓದ್ಬೇಕಾಗತ್ತೆ. ಅಂತ ಸಂದರ್ಭದಲ್ಲಿ ಏನಾದ್ರೂ ಮತ್ತೊಮ್ಮೆ ಓದ್ಬೇಕು ಅಂತಂದ್ರೆ, ಈಗ ಅವರ ವಿದ್ಯಾರ್ಥಿ ವೇತನ ಪಡಿತಾ ಇರುವಂತಹ ಎಲ್ಲಾ ದಾಖಲಾತಿಗಳು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ಅವರ ಆಧಾರ್ ಸಂಖ್ಯೆಯನ್ನ ಗುರುತಾಗಿಟ್ಕೊಂಡು ದಾಖಲಾಗಿರತ್ತೆ. ಒಬ್ಬ ವಿದ್ಯಾರ್ಥಿ ಮೊದಲನೇ PUC ಓದ್ತಾ ಇದ್ದಾನೆ, ಮೊದಲನೇ PUCಗೆ ಅವನಿಗೆ ಒಂದು ಬಾರಿ ವಿದ್ಯಾರ್ಥಿ ವೇತನ ಸ್ವೀಕರಿಸಿದಾನೆ ಅಂತಂದ್ರೆ, ಎರಡನೇ ಬಾರಿಗೆ ಫಸ್ಟ್ PUCನಲ್ಲಿ ಅವರಿಗೆ ವಿದ್ಯಾರ್ಥಿ ವೇತನ ಲಭ್ಯ ಆಗೋದಿಲ್ಲ. ಪಾಸ್ ಆಗಿ ಎರಡನೇ PUCಗೆ ಬಂದ್ರೆ ಮಾತ್ರ ಅವರಿಗೆ ವಿದ್ಯಾರ್ಥಿ ವೇತನ ಅರ್ಹರಾಗಿರುತ್ತಾರೆ. ಅಂದ್ರೆ ಆ ಒಂದು ವರ್ಷಕ್ಕೆ ಒಂದ್ ಸಾರಿ ಮಾತ್ರ ಅವರಿಗೆ ವಿದ್ಯಾರ್ಥಿ, ಒಂದು ತರಗತಿಗೆ ಒಮ್ಮೆ ಮಾತ್ರ. ಅದು ತಂತ್ರಾಂಶದಲ್ಲಿ ಸಿಕ್ಕೋಗುತ್ತೆ. ಯಾಕಂದ್ರೆ ಅವರ ಆಧಾರ್ ಸಂಖ್ಯೆಗೆ ಎದುರಾಗಿ ಅವರಿಗೆ ಯಾವ ವರ್ಷ ಯಾವ ತರಗತಿಗೆ ವಿದ್ಯಾರ್ಥಿ ವೇತನ ವರ್ಗಾವಣೆ ಆಗಿದೆ ಅನ್ನುವಂತ ಮಾಹಿತಿ ಇರುತ್ತೆ. ಮತ್ತೊಂದು, ಪುನರಾವರ್ತಿತ ವಿದ್ಯಾರ್ಥಿಗಳಿಗೆ ಈ ಅವಕಾಶ ಇರೋದಿಲ್ಲ. ದೂರವಾಣಿ ನಮಸ್ತೆ. ನಮಸ್ಕಾರ, ತಮ್ಮ ಹೆಸರು? ಸರ್, ಗುಳಿಬಂಡೆ ತಾಲೂಕಿನ ನರಸಿಂಹಮೂರ್ತಿ ಅಂತ. ನರಸಿಂಹಮೂರ್ತಿ ಅವರೇ, ಪ್ರಶ್ನೆ ಕೇಳಿ. ಸರ್, ಈ ಯೋಜನೆಗೆ ಮತ್ತೆ ರೈತ ಸಂಪರ್ಕ ಕೇಂದ್ರದಿಂದ ಒಂದು ಫ್ರೂಟ್ ಅಂತ ಒಂದು ಕೋಡ್ ತರಬೇಕು ಅಂತ ಮುಂಚೆ ಹೇಳ್ತಿದ್ರು. ಇವಾಗ ಮೇಡಮ್ ಅವ್ರು ಹೇಳಿದ ಪ್ರಕಾರ ಅಲ್ಲೇ ನೋಂದಾಯಿಸ್ಕೋಬೇಕು ಅಂತಿದ್ದಾರೆ, ಅದ ಅಷ್ಟೇ ಮಾಡ್ಬೇಕಾ? ಇಲ್ಲ, ನರಸಿಂಹಮೂರ್ತಿ ಅವರೇ, ನಿಮ್ಮ ಪ್ರಶ್ನೆ ಬಹಳ ಪ್ರಸ್ತುತವಾಗಿದೆ. ನಾವೇನ್ ಹೇಳಿದೀವಿ ಅಂದ್ರೆ, ನಿಮ್ಮ ಕುಟುಂಬದವರು ರೈತರು ಹೌದು ಅಲ್ವೋ ಅಂತ ನಾವು ಒಂದು ಪರಿಶೀಲನೆ ಮಾಡ್ತೀವಿ ತಂತ್ರಾಂಶದಲ್ಲಿ. ವಿದ್ಯಾರ್ಥಿಗಳು ಮೂಲತಃ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ಅರ್ಜಿಯನ್ನ ಹಾಕ್ಬೇಕು ಪದವಿ ನಂತರ, ಆದ್ರೆ ಪದವಿ ಹಾಗೂ ಪದವಿ ನಂತರ. ಆದ್ರೆ ನಿಮ್ಮನ್ನ ನೀವು ರೈತರು ಅಂತ ಗುರುತಿಸ್ಕೊಳ್ಳೋದಿಕ್ಕೆ ನಮ್ಗೆ ಒಂದು ದಾಖಲೆ ಬೇಕಲ್ಲ. ಆ ರೈತರು ಅನ್ನ ಗುರುತೇ ಫ್ರೂಟ್ಸ್ ಗುರುತಿನ ಸಂಖ್ಯೆ. ಅವ್ರು ನಾವ್ ಹೆಂಗ್ ಕೊಡೋದು, ನಾವ್ ಕೊಡಲ್ಲ ಅಂತ ಕೊಡೋದಿಲ್ಲ. ಅದು ನಮ್ಗೆ ಏನಾಗತ್ತೆ, ಈಗ ಒಬ್ಬ ವಿದ್ಯಾರ್ಥಿ ಅವನ ಆಧಾರ್ ಸಂಖ್ಯೆಯನ್ನ ಕೊಟ್ಟಿರ್ತಾನೆ, ಆ ಆಧಾರ್ ಸಂಖ್ಯೆಯನ್ನ ನಾವು ಮೊದಲನೇ ಹಂತದಲ್ಲಿ ಅವರು ಯಾವ ಕುಟುಂಬಕ್ಕೆ ಸೇರಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಮ ಪಡಿತರ ಚೀಟಿಯ ಕುಟುಂಬ ಗುರುತಿನ ಸಂಖ್ಯೆಗೆ ಹೊಂದಾಣಿಕೆ ಮಾಡ್ತೀವಿ. ಇದೆಲ್ಲ ತಂತ್ರಾಂಶದಲ್ಲಿ ಆಗತ್ತೆ. ಸೊ ಆ ಒಂದು ವಿದ್ಯಾರ್ಥಿ ಯಾವ ಕುಟುಂಬಕ್ಕೆ ಸೇರಿದವರು ಅಂತ ಅಲ್ಲಿ ಗೊತ್ತಾಗತ್ತೆ. ಆ ಕುಟುಂಬದ ಸದಸ್ಯರ ಎಲ್ಲಾ ಆಧಾರ್ ಸಂಖ್ಯೆಗೆ ಎದುರಾಗಿ ಯಾರ್ದಾದ್ರೂ ಹೆಸರಿಗೆ ರೈತರ ಗುರುತಿನ ಸಂಖ್ಯೆ ಅಂದ್ರೆ ಫ್ರೂಟ್ಸ್ ಐಡಿ ನೋಂದಣಿ ಆಗಿದೆ ಇಲ್ವೇ ಅನ್ನೋದನ್ನು ಕೂಡ ತಂತ್ರಾಂಶದಲ್ಲಿ ಪರಿಶೀಲನೆ ಮಾಡಲಾಗತ್ತೆ. ಸೊ ನೀವು ಎಫ್ ಐ ಡಿ ಮಾಡ್ಕೊಂಡಿದ್ರೆ ಮಾತ್ರನೇ ನೀವು ರೈತರ ಕುಟುಂಬ ಅಂತ ಗುರುತಾಗತ್ತೆ. ಮಾಡಿದ್ರೆ ನೀವು ಅದನ್ನ ಹೊಸದಾಗಿ ಅಪ್ಲಿಕೇಶನ್ ಅಲ್ಲಿ ಎಲ್ಲೂ ನಮೂದು ಮಾಡೋ ಅವಶ್ಯಕತೆ ಇಲ್ಲ. ತಂತ್ರಾಂಶದಲ್ಲಿ ತಂತಾನೇ ಪರಿಶೀಲನೆ ಆಗಿ ನೀವು ರೈತರು ಅಂತ ಗುರುತಾಗಿ ನಿಮ್ಮ ವಿದ್ಯಾರ್ಥಿಗಳನ್ನ ರೈತ ವಿದ್ಯಾರ್ಥಿ ವೇತನ ಕಾರ್ಯಕ್ರಮಕ್ಕೆ ಅರ್ಹರನ್ನಾಗಿ ಪರಿಗಣಿಸಲಾಗುತ್ತೆ. ನರಸಿಂಹಮೂರ್ತಿ ಅವರಿಗೆ ಧನ್ಯವಾದಗಳನ್ನ ತಿಳಿಸೋಣ. ಈಗ ಸಾಕಷ್ಟು ಜನ ನೋಂದಣಿ ಮಾಡ್ಕೊಂಡಿರ್ತಾರೆ, ಆದ್ರೂ ಕೂಡ ನಮಗೆ ವಿದ್ಯಾರ್ಥಿ ವೇತನ ಬರಲಿಲ್ಲ ಅನ್ನುವಂತ ಕೂಗುಳು ಇದ್ದೇ ಇರ್ತವೆ. ಇದಕ್ಕೆ ಏನ್ ಕಾರಣಗಳಿರಬಹುದು ಅಂತೀರಿ? ಈಗ ಒಂದು ದೂರವಾಣಿ ಕರೆ ಸ್ವೀಕರಿಸಿದ ನಂತರ ಈ ಪ್ರಶ್ನೆ ಹೋಗೋಣ. ಹಲೋ. ಹಲೋ, ನಮಸ್ಕಾರ. ನಮಸ್ಕಾರ, ತಮ್ಮ ಹೆಸರು? ಚಳ್ಳಕೆರೆ ತಾಲೂಕು ದೊಡ್ಡೋಳಾರ್ತಿಯಿಂದ ನಾಗೇಂದ್ರ. ನಾಗೇಂದ್ರ ಅವರೇ, ಪ್ರಶ್ನೆ ಕೇಳಿ. ಸರ್, ನಮ್ ಪಾಪಿ ಎಸ್ ಎಲ್ ಸಿ ವಿದ್ಯಾಭ್ಯಾಸ ಮಾಡ್ತಾ ಇತ್ತು, ಸ್ಕಾಲರ್ಶಿಪ್ ಬಂದೇ ಇಲ್ಲ. ನಾವು ದಾಖಲಾತಿ ಏನ್ ಬೇಕು ಎಲ್ಲ ತಲುಪಿಸ್ಬಿಟ್ಟಿದೀವಿ, ಅವ್ರನ್ನೆಲ್ಲ ಮಾಸ್ಟರ್ನೆಲ್ಲ ಕೇಳ್ಕೊಂಡ್ಬಿಟ್ಟು ದಾಖಲಾತಿ ಅವು ಕೇಳಿರೋ ದಾಖಲಾತಿ ಎಲ್ಲ ಕೊಟ್ಟಿದೀವಿ, ಆದ್ರೆ ನಮ್ ಸ್ಕಾಲರ್ಶಿಪ್ ಬಂದಿಲ್ಲಲ್ಲ ಕಾರಣ. ಅಲ್ಲ, ನಿಮ್ಮ ಹೆಸರಲ್ಲಿ ಫ್ರೂಟ್ಸ್ ಗುರುತಿನ ಸಂಖ್ಯೆ ಇದೆಯಾ? ಏನ್ ಓದ್ತಾ ಇದಾರೆ ನಿಮ್ಮ ಮಕ್ಕಳು? ಎಸ್ ಎಸ್ ಎಲ್ ಸಿ ಮೇಡಮ್. ಅವ್ರೆ, ಯಾವ ವರ್ಷ ಈಗ ಎಸ್ ಎಲ್ ಸಿ ಓದ್ತಾ ಇದಾರೆ? ಮಗಳ ಒಂದ್ ಮಗ. ಈ ವರ್ಷ ಎಸ್ ಎಸ್ ಎಲ್ ಸಿ ಓದ್ತಾ ಇದಾರ? ಫೋನ್ ಮೇಡಮ್. ಎಸ್ ಎಸ್ ಎಲ್ ಸಿ ಓದ್ತಾ ಇದಾರೆ. ಈ ವರ್ಷ ಎಸ್ ಎಸ್ ಎಲ್ ಸಿ ಓದ್ತಾ ಇದ್ರೆ 22-23 ಶೈಕ್ಷಣಿಕ ವರ್ಷದ ವಿದ್ಯಾರ್ಥಿ ವೇತನ ಮಂಜೂರನ್ನ ಈಗ ತಾನೇ ಪ್ರಾರಂಭ ಮಾಡಿದ್ದೇವೆ. ಸದ್ಯದಲ್ಲೇ ಅವರಿಗೆ ವಿದ್ಯಾರ್ಥಿ ವೇತನ ವರ್ಗಾವಣೆ ಆಗತ್ತೆ. ಮತ್ತು ನಿಮ್ಗೆ ಸಮಸ್ಯೆ ಇದ್ರೆ 1902 ಈ ನಂಬರ್ ಅನ್ನ ದಯವಿಟ್ಟು ದಾಖಲ್ ಮಾಡ್ಕೊಳ್ಳಿ. ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ವಿಭಾಗದಿಂದ ಈ ಒಂದು ಸಹಾಯವಾಣಿ ಸಂಖ್ಯೆಯನ್ನ ಪ್ರಾರಂಭ ಮಾಡಿರ್ತಾರೆ. 1902 ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಮ್ಮ ಸಮಸ್ಯೆಗಳನ್ನ ತಿಳಿಸಬಹುದಾಗಿರುತ್ತೆ. ನಾಗೇಂದ್ರ ಅವರಿಗೆ ಧನ್ಯವಾದಗಳನ್ನ ತಿಳಿಸೋಣ. ಈಗ ಮತ್ತೊಂದು ದೂರವಾಣಿ ಇದೆ, ಸ್ವೀಕರಿಸೋಣ. ಹಲೋ ಸರ್, ನಮಸ್ಕಾರ. ಸರ್ ನಮಸ್ಕಾರ, ತಮ್ಮ ಹೆಸರು? ಸರ್, ನಮ್ಮ ಹೆಸರು ವೀರಣ್ಣ ಅಂತ ಹೇಳಿ. ವೀರಣ್ಣ ಅವ್ರು ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಸರ್, ನಾವು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ರೇಣುಕಾಪುರ ಒಂದು ಗ್ರಾಮದಿಂದ ಮಾತಾಡ್ತಾ ಇದೀವಿ. ವೀರಣ್ಣ ಅವರ ಪ್ರಶ್ನೆ ಕೇಳಿ. ಮೇಡಮ್ ನಮಸ್ಕಾರ. ನಮಸ್ಕಾರ, ಹೇಳಿ. ನಮ್ಮ ಒಂದು ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಈ ಮುಖ್ಯಮಂತ್ರಿಗಳ ಒಂದು ವಿದ್ಯಾರ್ಥಿ ವೇತನದ ಬಗ್ಗೆ ಹೇಳೋದಾದ್ರೆ, ಅಂದ್ರೆ 8th class ಎಸ್ ಎಲ್ ಸಿ ಅಂತ ಹೆಣ್ಮಕ್ಳಿಗೆ ಅಂತ ಹೇಳಿದ್ರಿ, ಹೌದು. ಅದೇ ವರ್ಷಕ್ಕೆ ಎಷ್ಟು ಒಂದು ಅಮೌಂಟ್ ಅವ್ರಿಗೆ ಈಗ ಯಾಡ್ ಆಗುತ್ತೆ ಅಂತಕ್ಕಂತ ಒಂದು ಪ್ರಶ್ನೆ. ಅಲ್ಲದೆ ಇದು ಈಗ ದೊಡ್ಡ ರೈತರು ಇರ್ತಾರೆ ಮೇಡಮ್, ಉದಾಹರಣೆಗೆ 5 ಎಕರೆ ಮೇಲ್ಪಟ್ಟಿರ್ತಕ್ಕಂತ ರೈತರಿಗೆ, ಮತ್ತೆ ಹಂಚೋದಕ್ಕಾಗಿರ್ತಕ್ಕಂತ ಒಂದು ರೈತರಿಗೂ, ಅಲ್ಲ ಹಂಚೋದೆ ಅಲ್ಲ ಮೇಡಮ್, APL ಕಾರ್ಡ್ ಇರ್ತಕ್ಕಂತ ಒಂದು ರೈತರ ಕುಟುಂಬಕ್ಕೂ ಈ ಒಂದು ಸೌಲಭ್ಯ ಉಂಟ ಅಂತಕ್ಕಂತ ನನ್ನ ಒಂದು ಪ್ರಶ್ನೆ ಮೇಡಮ್. ಓಕೆ, ಮೊದಲನೇದಾಗಿ 8th class ಓದ್ತಾ ಇರೋ ಹೆಣ್ಮಕ್ಳಿಗೆ 2000 ರೂಪಾಯಿ ವಿದ್ಯಾರ್ಥಿ ವೇತನ ಸಿಗುತ್ತೆ. ಆಮೇಲೆ ಏನು ದೊಡ್ಡ ರೈತರು ಮತ್ತೆ APL ಕಾರ್ಡ್ ಹೊಂದಿರೋರ್ಗು ಸಿಗುತ್ತಾ ಅಂತ ನಿಮ್ ಪ್ರಶ್ನೆ. ಬಸ್ ಅವ್ರಿಗೆ ಯಾವ್ದೇ ಒಂದು ಇದು ಏನಿಲ್ಲ. ಸೊ ಅವರು ಅವರ ಮಕ್ಕಳಿಗೂ ವಿದ್ಯಾರ್ಥಿ ವೇತನ ಸಿಗುತ್ತೆ ಮೇಡಮ್. ಈಗ ಅಂದ್ರೆ ಈಗ ಫಸ್ಟ್ PUC ಸೆಕೆಂಡ್ PUCಗೂ ಇದೆ ಸೇಮ್ 2000 ರೂಪಾಯಿ? ಫಸ್ಟ್ PUC ಸೆಕೆಂಡ್ PUC ಅಂದ್ರೆ ಗಂಡ್ ಮಕ್ಕಳಿಗೆ 2500, ಹೆಣ್ಮಕ್ಳಿಗೆ 3000 ಸಿಗುತ್ತೆ PUC ಅವ್ರಿಗೆ. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಅದೇ ಮಂಜುಳಾ ಅವರೇ, ಪದವಿ ಮಟ್ಟದಲ್ಲಾದ್ರೆ? ಪದವಿ ಮಟ್ಟದಲ್ಲಾದ್ರೆ ಪದವಿ ಇದನ್ನ ಓದ್ತಾ ಇರೋರ್ಗಾದ್ರೆ 5,000-5,500 ವರ್ಗೂ ಸಿಗುತ್ತೆ. ಮತ್ತೆ ಈ ಪ್ಯಾರಾಮೆಡಿಕಲ್ ಬಿ ಫಾರ್ಮ್ ನರ್ಸಿಂಗ್ ಓದ್ತಾ ಇರೋರ್ಗೆ 7,500-8,000. ಮತ್ತೆ ಈ ಸ್ನಾತಕೋತ್ತರ ಕೋರ್ಸ್ ಏನ್ ಮಾಡ್ತಿರ್ತಾರೋ ಅವ್ರಿಗೆ 10,000-11,000 ವರ್ಗೂ ವಿದ್ಯಾರ್ಥಿ ವೇತನ ಸಿಗುತ್ತೆ. ಅಂದ್ರೆ 10,000 ಗಂಡ್ ಮಕ್ಕಳಿಗೆ, 11,000 ಹೆಣ್ ಮಕ್ಕಳಿಗೆ. ಆ ರೀತಿ ಸ್ವಲ್ಪ ಹೆಚ್ಚಿನ ವಿದ್ಯಾರ್ಥಿ ವೇತನ ಇರೋದು ವಿದ್ಯಾರ್ಥಿನಿಯರಿಗೆ. ಮತ್ತೆ ಈ ಏನು ಕೆಲವೊಂದು ಪ್ರೊಫೆಷನಲ್ ಕೋರ್ಸ್ ಅಂತೀವಲ್ಲ, ಅವ್ರಿಗೂ ಕೂಡ ಸ್ವಲ್ಪ ಹೆಚ್ಚಾಗಿ ಇರುತ್ತೆ ಈ ಬೇರೆ ಸಾಮಾನ್ಯವಾದ ಪದವಿ ಸ್ನಾತಕೋತ್ತರ ಕೋರ್ಸ್ಗಳು. MBBS, BE, BTEC ಓದ್ತಾ ಇರೋರಿಗೆ ಸ್ನಾತಕೋತ್ತರ ಪದವಿಗೆ ಸಮಾನವಾಗಿ ಈ ವಿದ್ಯಾರ್ಥಿ ನೀಡ್ತಾರೆ. ಈಗ ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ ಸರ್. ನಮಸ್ಕಾರ, ತಮ್ಮ ಹೆಸರು? ನೀರಜ್ ಅಂತ, ಮಂಗಳೂರಿನಿಂದ. ನೀರಜ್ ಅವರೇ, ಪ್ರಶ್ನೆ ಕೇಳಿ. ಈಗ ಅದು ವಿದ್ಯಾನಿಧಿ ಯೋಜನೆ ಇದು ಅರ್ಜಿ ಮಾಡಿ ಹಾಕಕ್ಕೆ ಜಾಗದ ಪಾಣಿ ಇರ್ಬೇಕಂತ? ಇಲ್ಲ, ವಿಸ್ತೀರ್ಣದ ಮಿತಿ ಇಲ್ಲ. ನಿಮ್ಮ ಹೆಸರಿನಲ್ಲಿ ಒಂದ್ ಕುಂಟೆ ಎರಡ್ ಕುಂಟೆ ಇದ್ರು ನೀವು FID ನಿಮ್ಮ ಹೆಸರಿಗೆ ಆಗತ್ತೆ ಅನ್ನೋದಾದ್ರೆ ನೀವು ಅರ್ಹರಾಗಿರ್ತೀರ. ಅದಕ್ಕೆ ವಿಸ್ತೀರ್ಣದ ಮಿತಿ ಇಲ್ಲ, ಕನಿಷ್ಠ ಗರಿಷ್ಠ ಅಂತ. ಹೌದು, ಅದು ಕೃಷಿ ಭೂಮಿ ಆಗಿರ್ಬೇಕು. ಮತ್ತೆ ನಿಮ್ಗೆ ಭೂ ಪರಿವರ್ತನೆ ಆಗಿ ವಸತಿ ಉದ್ದೇಶಕ್ಕೆ ಆಗಿರ್ಬಾರ್ದು. ವಸತಿ ಅಥವಾ ವಾಣಿಜ್ಯ ಉದ್ದೇಶಕ್ಕೆ ಪರಿವರ್ತನೆ ಆಗಿದ್ರೆ ಇಲ್ಲ, ಇಲ್ಲ ಕೃಷಿ ಜಮೀನೇ ಆಗಿರ್ಬೋದು. ಈಗ ಮಾಡಿದ್ರೆ ಇನ್ನು ಬರ್ತದೆ, ಆಗ್ತದೆ. ಏನ್ ಮಾಡ್ಬೇಕು ಈಗ? ಪದವಿ ಮಾಡ್ತಾ ಇದಾರ? ಹೌದೌದು, ಸೆಕೆಂಡ್ ಇಯರ್ ಇದ್ದಾನೆ. ತಮ್ಮ ಹೆಸರಿಗೆ ಫ್ರೂಟ್ಸ್ ಗುರುತಿನ ಸಂಖ್ಯೆ ಮಾಡ್ಕೊಂಡಿದ್ದೀರಾ? ಇಲ್ಲ, ಅದು ನಾನು ಇದು ಕಿಸಾನ್ ಯೋಜನೆಗೆ ಮಾಡ್ಲಿಕ್ಕೆ ಅರ್ಜಿ ಹಾಕಿದ್ದು, ಅದು ಬರ್ಲಿಲ್ಲ. ಅದು ನಮ್ಮ ಈಗ ಜಂಟಿಯಲ್ಲಿ ಉಂಟು ಜಮೀನು. ಜಂಟಿಯಲ್ಲಿ ಜಮೀನಿದ್ರೆ ನಿಮ್ಮ ಜೊತೆ ಜಂಟಿ ಖಾತೆಯಲ್ಲಿ ಯಾರಿದ್ದಾರೆ ಅವರ ಹೆಸರಿಗೆ ಪೂರ್ತಿ ವಿಸ್ತೀರ್ಣ ದಾಖಲಾಗಿದ್ರೆ ನೀವು ಮೊದಲಿಗೆ ಅವರ ಹೆಸರಿನಲ್ಲಿರುವಂತಹ ವಿಸ್ತೀರ್ಣವನ್ನ ಇದು ಡಿಲೀಟ್ ಮಾಡಿ ಅಂತ ಒಂದು ಅರ್ಜಿ ಕಳಿಸಿ ಸಂಬಂಧಪಟ್ಟ ಸಹಾಯಕ ಕೃಷಿ ನಿರ್ದೇಶಕರಿಂದ. ಆ ವಿಸ್ತೀರ್ಣ ಬಿಡುಗಡೆ ಆದ ನಂತರ ನಿಮ್ಮ ಮತ್ತು ನಿಮ್ಮ ಜೊತೆಯಲ್ಲಿರುವ ಜಂಟಿ ಖಾತೆದಾರರ ಹೆಸರಿಗೆ ಸಮಾನವಾಗಿ ನಾವು ಜಮೀನನ್ನ ವಿಂಗಡಿಸಿ ನೋಂದಣಿ ಮಾಡ್ಕೋಬೇಕಾಗತ್ತೆ. ಸೊ ನಿಮ್ಮ ಜೊತೆ ಇರೋ ಹೆಸರಿಗೆ ಪೂರ್ತಿ ವಿಸ್ತೀರ್ಣ ದಾಖಲಾಗಿದೆಯಾ ಇದರಲ್ಲಿ, ಫ್ರೂಟ್ಸ್ ಅಲ್ಲಿ? ಹೌದು, ನನ್ನ ಹೆಸರುಂಟು, ತಾಯಿ ಹೆಸರುಂಟು, ಮಗನ. ನಿಮ್ಮ ಹೆಸರು ನಿಮ್ ತಾಯಿ ಹೆಸರಲ್ಲಿ ಜಂಟಿ ಇದೆಯಾ? ಹೌದು, ಈಗ ನನ್ನ ಹೆಸರಲ್ಲಿ ಉಂಟು, ನನ್ನ ಹೆಸರು ಎಲ್ಲರ ಹೆಸರುಂಟು ಜಂಟಿಯಾಗಿ. ನಿಮ್ ಜೊತೆಗೆ ಜಂಟಿ ಖಾತೆದಾರರು ಬೇರೆ ಯಾರಿದ್ದಾರೆ? ಅಣ್ಣ, ಅಕ್ಕ, ಅಣ್ಣನವರಿದ್ದಾರೆ. ಬಟ್ ಈ ಜಮೀನಿನ ವಿಸ್ತೀರ್ಣ ಪೂರ್ತಿ ಬೇರೆ ಯಾರಿಯಾದ್ರೂ ನೋಂದಣಿ ಮಾಡ್ಕೊಂಡಿದಾರ ಫ್ರೂಟ್ಸ್ ಅಲ್ಲಿ? ಹೌದು, ಮಾಡಿಕೊಂಡಿದ್ದಾರೆ. ಹಾಗಿದ್ರೆ ನೀವು ಪ್ರತ್ಯೇಕವಾಗಿ ಒಂದು ಅರ್ಜಿಯನ್ನ ಅವರ ಹೆಸರು ಅವರ ಆಧಾರ್ ಸಂಖ್ಯೆ ಎಲ್ಲವನ್ನು ಕೊಟ್ಟು ಈ ರೀತಿ ನಮ್ಮ ಜಂಟಿ ಖಾತೆಯಲ್ಲಿರುವ ಜಮೀನು ಬೇರೆ ಯಾರ ಹೆಸರಿಗೆ ಪೂರ್ತಿ ವಿಸ್ತೀರ್ಣ ಜೋಡಣೆ ಆಗಿದೆ ಅನ್ನುವಂತ ಮಾಹಿತಿಯನ್ನ ಕೊಟ್ಟು ಸೊ ಅದನ್ನ ಬದಲಾಯಿಸಿ ಎಲ್ಲ ಜಂಟಿ ಖಾತೆದಾರರಿಗೆ ವಿಸ್ತೀರ್ಣವನ್ನ ಹಂಚಿಕೆ ಮಾಡಿ ಅಂತ ಒಂದು ರಿಕ್ವೆಸ್ಟ್ ಲೆಟರ್ ಅನ್ನ ಕೊಡಬೇಕಾಗತ್ತೆ. ನೀರಜ್ ಅವರಿಗೆ ಧನ್ಯವಾದಗಳನ್ನ ತಿಳಿಸೋಣ. ಈಗ ಇನ್ನೊಬ್ರು ವೀರಣ್ಣ ಅವರು ಮೊದಲೇ ಒಂದು ಪ್ರಶ್ನೆ ಕೇಳಿದ್ರು, APL ಪಡಿತರ ಚೀಟಿ ಇದ್ದರೂ ಅರ್ಹರೇ ಅಂತ. ನಾವು ಕಾರ್ಯಕ್ರಮದ ಪ್ರಾರಂಭದಲ್ಲೇ ತಿಳಿಸಿದ್ವಿ, ಇದಕ್ಕೆ ಒಂದು ಅರ್ಹತೆ ಅಂದ್ರೆ ಅವರು ರೈತ ಕುಟುಂಬಕ್ಕೆ ಸೇರಿರ್ಬೇಕು, ಅಲ್ಲಿ ಯಾವುದೇ ಆದಾಯ ಮಿತಿಯ ನಿಬಂಧನೆ ಇರೋದಿಲ್ಲ. ಪ್ರತಿಯೊಬ್ಬರೂ ಯೋಜನೆಗೆ ಅರ್ಹರಾಗಿರ್ತಾರೆ. ಅವರು ಕರ್ನಾಟಕ ರಾಜ್ಯದಲ್ಲಿ ವ್ಯಾಸಂಗ ಮಾಡ್ತಾ ಇರಬೇಕು, ಹಾಗೆ ಅವರು ರೈತ ಕುಟುಂಬಕ್ಕೆ ಸೇರಿರ್ಬೇಕು, ಇದಕ್ಕೆ ಯಾವುದೇ ಆದಾಯ ಮಿತಿ ಇಲ್ಲ. ಸಾಮಾನ್ಯವಾಗಿ ಈಗ ಒಬ್ರು ಕೇಳಿದ್ರೆ ನಮಗೆ ಬಂದಿಲ್ಲ ಸ್ಕಾಲರ್ಶಿಪ್ ಅಂತ, ಏನು ಕಾರಣಗಳಿರಬಹುದು ಅಂತೀರಿ? ಸಂಕ್ಷಿಪ್ತವಾಗಿ ಅಂದ್ರೆ ಈಗ ತಾನೇ ನೀರಜ್ ಅವರು ಪ್ರಶ್ನೆ ಮಾಡಿದ್ರು, ಅವರು ಜಂಟಿ ಖಾತೆಯಲ್ಲಿ ಜಮೀನನ್ನ ಹೊಂದಿರ್ತಾರೆ. ಆದ್ರೆ ಸಾಮಾನ್ಯವಾಗಿ ಕೃಷಿ ಇಲಾಖೆನಲ್ಲಿ ವಾಡಿಕೆ ಅಂದ್ರೆ ಬೇರೆ ಸವಲತ್ತುಗಳನ್ನ ಪಡೀಲಿಕ್ಕೋಸ್ಕರ ಜಂಟಿ ಖಾತೆದಾರರಲ್ಲಿ ಯಾರಾದ್ರೂ ಒಬ್ರು ಅವರ ಅಣ್ಣನ್ ತಮ್ಮಂದ್ರಲ್ಲಿ ಆ ಜಂಟಿ ಖಾತೆಯ ಪೂರ್ತಿ ವಿಸ್ತೀರ್ಣವನ್ನ ಅವರ ಹೆಸರಿಗೆ ಜೋಡಣೆ ಮಾಡ್ಕೊಂಡಿರ್ತಾರೆ. ಆಗ ಎರಡನೇ ಜಂಟಿ ಖಾತೆದಾರರು ನೋಂದಣಿ ಮಾಡ್ಲಿಕ್ಕೆ ಹೋದಾಗ ಆ ಸರ್ವೆ ನಂಬರ್ನ ವಿಸ್ತೀರ್ಣ ಈಗಾಗಲೇ ಜೋಡಣೆ ಆಗಿದೆ ಅಂತ ಒಂದು ಮಾಹಿತಿ ಬರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ನಾನು ಎಲ್ಲಾ ರೈತರಿಗೆ ಜಂಟಿ ಖಾತೆದಾರರಿಗೆ ವಿಶೇಷವಾಗಿ ಮನವಿ ಮಾಡೋದಂದ್ರೆ ಈ ರೀತಿ ಪ್ರಕರಣಗಳಿದ್ದಲ್ಲಿ ತಾವು ಕೃಷಿ ಇಲಾಖೆಗೆ ಒಂದು ಅರ್ಜಿಯನ್ನ ಕೊಡಬೇಕಾಗತ್ತೆ. ಈ ರೀತಿ ಇಷ್ಟು ಜನ ಜಂಟಿ ಖಾತೆದಾರರಿದ್ದಾರೆ ಈ ಸರ್ವೆ ಸಂಖ್ಯೆಯಲ್ಲಿ, ಇದು ಈ ರೀತಿ ಸಂಪೂರ್ಣ ವಿಸ್ತೀರ್ಣ ಇಂತಹ ಎ ಖಾತೆದಾರರಿಗೆ ಜೋಡಣೆ ಆಗಿದೆ. ಸೊ ಅದನ್ನ ಬದಲಾವಣೆ ಮಾಡಿ ಎಲ್ಲಾ ಜಂಟಿ ಖಾತೆದಾರರಿಗೂ ಸಮಾನವಾಗಿ ವಿಂಗಡಣೆ ಮಾಡಿ ಆ ಜಂಟಿ ಖಾತೆಯ ಎಲ್ಲರಿಗೂ ನೋಂದಣಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಅವರೊಂದು ಮನವಿ ಸಲ್ಲಿಸಿದ್ರೆ ಅದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಅಂದ್ರೆ ಇವರಿಗೆ ಏನಾದ್ರೂ ಇದಕ್ಕೆ ಸಮಸ್ಯೆಗಳಿದ್ರೆ 1902 1902 ನೇರವಾಗಿ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶಕ್ಕೆ ಕರೆ ಮಾಡಬಹುದು. ಆದ್ರೆ ಅವ್ರಿಗೆ ಫ್ರೂಟ್ಸ್ಗೆ ಸಂಬಂಧಿಸಿದಂತೆ ಏನಾದರೂ ಸಮಸ್ಯೆಗಳಿದ್ರೆ ಕೃಷಿ ಇಲಾಖೆ ಸಹಾಯವಾಣಿಗೆ ಕರೆ ಮಾಡಬಹುದು. 1800 425 3553 ಈ ಸಂಖ್ಯೆಗೆ ಕರೆ ಮಾಡಿ ಮಾಹಿತಿ ಪಡ್ಕೋಬಹುದು. ತುಂಬಾ ಸಂತೋಷ ದೀಪಜ ಅವರೇ, ಮಂಜುಳಾ ಅವರೇ, ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ರೈತ ಬಾಂಧವರಿಗೆ ಈ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಕಾರ್ಯಕ್ರಮದ ಬಗ್ಗೆ ಸಾಕಷ್ಟು ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಮ್ಮ ರೈತ ಬಾಂಧವರಿಗೂ ಕೂಡ ಇದರಲ್ಲಿ ಭಾಗವಹಿಸಿ ಮಾಹಿತಿ ಪಡ್ಕೊಂಡಿದ್ದಾರೆ. ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನಮಸ್ಕಾರಗಳು. ಇದುವರೆಗೆ ರೈತ ಮಿತ್ರ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬಂತು. ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಕಾರ್ಯಕ್ರಮ ಈ ಕುರಿತಾಗಿ ಭಾಗವಹಿಸಿದವರು ಕೃಷಿ ಜಂಟಿ ನಿರ್ದೇಶಕರಾದ ಎಸ್ಎಂ ದೀಪಜ, ಉಪನಿರ್ದೇಶಕರಾದ ಎಂಎನ್ ಮಂಜುಳಾ, ಪ್ರಾಯೋಜಕರು ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ, ನಡೆಸಿಕೊಟ್ಟವರು ಪಿಎಂ ಜಗದೀಶ್, ಸಹಕಾರ ನಂದನ್ ಕುಮಾರ್ ಎಲ್ಬೋ, ತಾಂತ್ರಿಕ ಸಹಕಾರ ಶ್ರೀಕಾಂತ್ ಮೇಲ್ಮುರಿ, ರವಿಚಂದ್ರ ಹಾಗೂ ತುಕಾರಾಮ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಭದ್ರಾವತಿ, ಈಗ ಸಮಯ 6:01:25. ಮತದಾತ ಜಂಕ್ಷನ್, ಮತದಾತ ಜಂಕ್ಷನ್ ಬರಲಿರುವ ಚುನಾವಣೆಗೆ ಮುನ್ನುಡಿ ಮತದಾತ ಜಂಕ್ಷನ್. ಒಕ್ಕೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಮತದಾನದ ಮಹತ್ವ, ಚುನಾವಣೆ ಪ್ರಕ್ರಿಯೆ, ಮತದಾರರ ಹಕ್ಕಿನ ಜಾಗೃತಿ ಮೂಡಿಸುವ ಸರಣಿ ಮತದಾತ ಜಂಕ್ಷನ್. ನೀವು ಮತದಾತ ಜಂಕ್ಷನ್ ಸರಣಿಯಲ್ಲಿ ಭಾಗವಹಿಸಬಹುದು. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳುವ ಪ್ರಶ್ನೆಗೆ ಉತ್ತರಿಸಿ ಬಹುಮಾನ ಗೆಲ್ಲಿ. ಹೆಚ್ಚಿನ ಮಾಹಿತಿಗೆ ಪ್ರತಿ ಶುಕ್ರವಾರ ತಪ್ಪದೆ ಕೇಳಿ ಮತದಾತ ಜಂಕ್ಷನ್. ಹಮ್ನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ಇನ್ನಿಲ್ಲ ಭಯ, ಇನ್ನಿಲ್ಲ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ. ಮಾಡಿಸಿ ನಾವು ಬೆಳೆ ವಿಮೆಯ, ದೂರಾಗಿಸಿದೆವು ರೈತರ ಚಿಂತೆಯ, ಭವಿಷ್ಯವಾಯಿತು ನಿಶ್ಚಯ.